ಕೃಷಿ ವಾರ್ತೆ ಇದುವರೆಗೆ ಪ್ರಸಾರವಾಯಿತು. ಈಗ ಕೇಳಿ ಸಣ್ಣಾಟ ಸಂಗೆಗಂಗಾ ಸಂವಾದ. ಪ್ರಸ್ತುತಪಡಿಸುತ್ತಾರೆ ಚಿಕ್ಕೋಡಿ ತಾಲೂಕಿನ ಕುಂಗಟೋಳಿಯ ಮಾರುತಿ ಕೇದಾರಿ ಕಾಮತಿ ಮತ್ತು ಸಂಗಡಿಗರು. ಕಸರಿಲ್ಲ ಯಾತ್ರಾಗೇನ ತೇಟ ಪಾತ್ರದಾಕಿ ಹಂಗ ಕಾಣಿಸ್ತಿ, ಮಾತಾಡಾಕ ಒಂದ ಸರ್ತಿ ನಿನ್ನ ತೆಕ್ಕಿ ಹಾಯೋ ಹಂಗ ನನಗಾಗೈತಿ. ಗಂಗಾ ಮತ್ತಾದ್ರೆ ಹೇಳ್ತಾನೆ ಕೇಳು. ಗಂಗಾ ನಿನ್ನ ಮ್ಯಾಲ ನಂದ ಮನಸೈತೆ, ಹಾ ಪೋರಿ ನಿನ್ನ ಮ್ಯಾಲ ನಂದ ಮನಸೈತೆ, ಅನ್ನ ಕಂಡು ಎಲ್ಲ ಜೀವ ತುಂಬೈತೆ. ಏನೇ ಗಂಗಾ, ಒಂದ್ ಹಲದ ನೀರಿಗೆ ಹೋಗ್ಬೇಕಾದ್ರ ನನ್ನ ಮನೆ ಮುಂದೆ ಹಾದು ಹೋಗ್ತಿ. ಅದು ಅಲ್ಲದ ಒಂದ್ ತೋಟಕ್ಕೆ ನಿನ್ನ ಗಂಡನ ಊಟ ಹೋಗ್ಬೇಕಾದ್ರ ನನ್ನ ಹೊಲದಾಗಿಂದ ಹಾದು ಹೋಗ್ತಿ. ಅಲ್ಲೆಲ್ಲಾರು ಒಂದು ಗಿಡದ ಮರಿಗೆ ನಿಂತ್ಕೊಂಡ ನಿನ್ನ ಹೊತ್ಕೊಂಡ ಕೋತ ಹೋಗ್ತೇನೆ. ಹಂಗೆ ನಾ ಅಪ್ಪನಾಗ ಬರಕ್ ಹೋಗ್ಬಿಡ, ಪ್ರೇಮದಿಂದ ಕರಿತಾ ಇದ್ದೇನೆ. ಸಂಘ ಹೇಳ್ತೀನಿ ಕೇಳ್ರಿ. ಸಂಘ ಹೇಳ ಯೋ ಮಾತಿಂದ ಮಂಗ್ಯ ನಂಗ ಅಲ್ಲಕ್ಕಿಸ್ತೀಯು ನೀ ನಾಯೇ ನಾಯೇ ಏನು ಸಂಘ ಇಲ್ಲಿ ನಿಂತ ನೋಡಿದ್ರೆ ಕಪ್ಪದ ಗುಡ್ಡ ಕಣ್ಣಿಗೆ ಬಾ ಚಂದ ಅಲ್ಲಿ ಹೋದ್ರಿ ಕಲ್ಲೆಷ್ಟೋ ಮುಳ್ಳೆಷ್ಟೋ ಸಂಘ ನಾಳೆ ಸುನ್ನಾ ತಿಂದ ಮಂಗ್ಯಾನಂಗ್ ಹಲ್ಕಿಸ್ತೀ ಆ ಕೋಸಂಗ ಪಕ್ಷರ ಬತ್ ನೋಡು ಏನೇ ಗಂಗ ನೀ ಎಷ್ಟೋ ತಪ್ಪಿಸಿಕೊಂಡು ಹೋದ್ರು ನಿನ್ನ ಹೋದ್ರೆ ಸಂಖ್ಯಾತ ಕರಿ ಇಲ್ಲದ್ರ ಇದಾಗಿ ಗಿಡದಾಗ ಜಿಗಿದಾಡು ಮಂಗ್ಯಾತ ಕರಿ ಏನೋ ಮೈತ್ರಿ ಮಾಡೋಣ ನಾ ಹೋದ್ನಿ ನನ್ನ ಕಡೆಯಿಂದ ಆಗ್ಲಿಲ್ಲ ನೀ ಹೋದ್ನಿ ನಿನ್ನ ಕಡೆಯಿಂದ ಆಗ್ಲಿಲ್ಲ ಇದಕ್ಕೆ ಬಂದ ಹೆಂಗ ಮಾಡೋದಪ್ಪ ಏನೋ ಮೈತ್ರಿ ಸಂಘಾನ ಈ ಕೆಲಸ ಎಲ್ಲ ಬಿಟ್ಟು ಕೊಟ್ಟ ತೋಟದಾಗ ಶೆತ್ಕಿ ಮಾಡೋದು ಬಹಳ ಒಳ್ಳೇದ ಕಾಯ್ತ ನೋಡ ಏನೋ ಮೈತ್ರಿ ಮಾಡೋಣ ಈ ಕೆಲಸ ಜನ ಕರೆಕ್ಟ್ ಬಿಟ್ಟದಂಗ ಆದ್ರ ಹಂಗ 16 ಮಳೆ ಸಿರಿ ಬಿಟ್ಟದಲ್ಲ ಹಂಗ ಸಿರಿ ಹುಡ್ ತಿರುಗಾಡ್ದಂಗ ಆಗ್ತೈತಿ ಇದಕ್ಕೆ ಬಂದು ಏನ್ ಮಾಡ್ಬೇಕು ಹೇಳ್ಬೇಕಾಯ್ತು ನೋಡು ಏನೋ ಮೈತ್ರಿ ಸಂಘಾನ ಇದಕ್ ನಮ್ಗೆ ಏನ್ ಗೊತ್ತಾಗಂಗಿಲ್ಲ ಇದಕ್ ನಿಮ್ಮ ಏನ್ ಹೇಳ್ಬೇಕಾಯ್ತು ನೋಡ್ರಿ ಏನೋ ಮೈತ್ರಿ ಮಾಡೋಣ ಈ ಊರಾಗ ಯಾರೇ ಸಾಲ ಸಕ್ಕನ ಹೇಳವ್ರದ್ರ ಅವ್ರನ್ನಾದ್ರೆ ಬೇಗನೆ ಕರ್ಕೊಂಡು ಬರುವಂತ ನಾವು ಏನೋ ಮೈತ್ರಿ ಸಂಘಾನ ನಾನಾದ್ರೂ ಒಳ್ಳೆ ಕರ್ಕೊಂಡ್ ಬರ್ತಾನೆ ನೋಡ್ರಿ ಆ ನಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ಆ ನಾಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ದೇವಲೋಕ ಹೋಗಿ ನೋಡ್ಬೇಕು ಏನೇ ಕೊರವ ಅಂಜಿ ನಿಮ್ಮ ಸಕ್ನ ಹೇಳ್ತಾರೇನ್ರಿ ಅಲ್ಲೋ ನನ್ನ ಮಗನ ಸಕ್ನ ಹೇಳಕ್ ಅಲ್ಲಿಂದ ಇಲ್ಲಿಗೆ ಬಂದ ನೋಯಪ್ಪ ಏನೇ ಕೊರವ ಅಂಜಿ ಹಂಗಾದ್ರೆ ನಮ್ಮ ಮನೆ ತಕ ಬರ್ತಾರೇನ್ರಿ ಆಗ್ಲೇಪ್ಪ ಬರ್ತಾನೆ ನಡಿಲ್ಲ ನನ್ನ ಮಗನ ಬಂದ್ ಬಿಡ್ರಲ್ಲ ಹಾ ನಡಿಯಪ್ಪ ಏನ್ ಹೋಮ್ ಐತ್ರಿ ಸಂಘಣ್ಣ ನಿನ್ನೆ ಹೇಳಿಕೆ ಪ್ರಕಾರ ಸಾಲೋರ್ ಸಕ್ನ ಹೇಳಕ್ಕಿನ ಕೊರವಂಜನ ಕರ್ಕೊಂಬಂದೆ ನೋಡು ಏನೋ ಮೈತ್ರಿ ಬೇಡ ಆ ಕೊರವಂಜಿ ಒಂದ ಎಲ್ಲಿದಾಳು ಏನೋ ಅಯ್ಯಪ್ಪ ನಾನು ನನ್ನ ಮಗನ ಏನೇ ಪರಮ ಹಂಗಾದ್ರೆ ನನ್ನ ಸಕ್ನ ಆದ್ರೆ ಹೇಳ್ಬೇಕಾಯ್ತು ನೋಡು ಅಲ್ಲೋ ನನ್ನ ಮಗನ ಸಕ್ನ ಹೇಳ್ಬೇಕಲ್ಲ ಯಪ್ಪ ಏನ್ ಕೈ ನೋಡಿ ಹೇಳು ಏನ್ ಕೌಡಿ ಒಗದ್ ಹೇಳು ನನ್ನ ಮಗನ ಏನೇ ಕೊರವಂಜಿ ಕೌಡಿ ಕೌಡಿ ನೋಡಿ ಒಗದ್ ಹೇಳ್ಬೇಕಾಯ್ತು ನೋಡು ಕೌಡಿ ನೋಡಿ ಹೇಳಿ ನನ್ನ ಮಗನ ತಗೋ ಮಗನ ಈ ಕೌಡಿ ಆದ್ರೂ ಹಾಕೋ ಮಗನ ಕೊರವಂಜಿ ನಾನು ಹಾಕಿದೆ ನೋಡು ಏನೋ ನನ್ನ ಮಗನ ಮೂರ್ ಕಾಳು ಬಿದ್ದವ ನಿನ್ನ ಬಾಳೆ ಬಾಳ ಮುರಾ ಬಟ್ಟೆ ಐತೋ ನನ್ನ ಮಗನ ಏನೋ ಮೈತ್ರಿ ಮಗನ ಕೊರವಂಜಿ ಬಂದ ನಾನು ಜಲಂ ಬಾಳ ಮುರಾ ಬಟ್ಟೆ ಐತೋ ಅಕ್ಕನಾದ್ರೂ ಹೊರಗೆ ಹಾಕು ಅಂತ ನಾನು ಏನೋ ಮೈತ್ರಿ ಸಂಘಾನ ಈಗೆಲ್ಲ ಒಂದು ಮಾತು ಕೇಳ್ರೆ ಹೌದು ಇನ್ನೊಂದು ಮಾತಾಡ ಸೋಸಿ ಕೇಳಂತ್ರಾಗಲಿ ಏನೇ ಕೊರವಂಜಿ ಹಾ ಯಾಕೋ ಅಪ್ಪ ಸೋಸಿ ಹೇಳಬೇಕಾಯ್ತು ನೋಡು ಯಾಕೋ ನನ್ನ ಮಗನ ಇನ್ನ ಒಂದು ಮಾತು ಹೇಳಬೇಕಲ್ಲ ಈ ಕೌಡಿ ಅದ ಹಾಕೋ ನನ್ನ ಮಗನ ಕೊರವಂಜಿ ನಾನು ಅದ್ರ ಹಾಕಿದೆ ನೋಡು ಏನೋ ನನ್ನ ಮಗನ ಏಳು ಕಾಳು ಬಿದ್ದವ ನಿನ್ನ ಬಾಳೆ ಬಾಳ ಗೋಳ ಐತೋ ನನ್ನ ಮಗನ ಏನೋ ಮೈತ್ರಿ ಬರೋಣ ನನ್ನ ಬಾಳೆ ಬಾಳ ಗೋಳ ಐತಿದ್ದಾಳ ಇಕ್ಕಿನಾದ್ರೂ ಒಂದು ಹೊರಗೆ ಹಾಕು ಏನೋ ಮೈತ್ರಿ ಸಂಘಾನ ಆಡ್ರ ಮೂರು ಮಾತ ಹುಡ್ರ ಮೂರು ಗುರಿ ಇನ್ನ ಒಂದು ಮಾತು ಐತಿ ನೀರು ಸೋಸಿ ಕೇಳಬೇಕಾಯ್ತು ನೋಡು ಏನೇ ಕೊರವಂಜಿ ಯಾಕೋ ಮಾತು ಸೋಸಿ ಹೇಳ್ಬೇಕಾಯ್ತು ನೋಡು ಇನ್ನೊಂದ್ ಮಾತು ಸೋಸಿ ಹೇಳ್ಬೇಕು ಹಾಗಾದ ಇನ್ನೊಂದ್ಸಲ ಕೌಡಿ ಹೋಗಿಯಪ್ಪ ಕೊರವಂಜಿ ನಾನು ನೋಡು ಮನಸ್ಸಿನಾಗ ಇದ್ದ ಮಾತು ಕರಿಯಲ್ಲ ಏನೋ ನನ್ ಮಗನ ಈ ಸಲ ಕೌಡಿ ಹೆಂಗ್ ಬಿದ್ದತ್ತಂದ್ರ ಎಂಟು ಕಾಳು ಬಿದ್ದವ ನಿನಗೊಂದ್ ಹೆಣ್ ಗಂಟು ಬೀಳ್ತೋ ನನ್ ಮಗನ ಕೊರವಂಜಿ ಅದು ಯಾರ ಕಡೆಯಿಂದ ಆಗ್ತೈತಿ ಆ ಕೆಲಸ ಯಾರ ಕಡೆಯಿಂದ ಆಗ್ತತ್ತಂದ್ಯಪ್ಪ ಈ ಕೆಲಸ ಬಂದ ನಿನ್ನ ಕೈಯಿಂದ ಆಗಂಗಿಲ್ಲ ಇನ್ನೊಬ್ರ ಕೈಯಿಂದ ಆಗಂಗಿಲ್ಲ ಆ ಮ್ಯಾಗಡೆ ಮೋನ್ಯಾಗ ಪರಮಣ್ಣು ಮುದುಕಿ ಆತಪ್ಪ ಆ ಮುದುಕಿ ಕಡೆಯಿಂದ ಮಾತ್ರ ಈ ಕೆಲಸ ಅಗತ್ಯವಾಗಿ ಆಗ್ತದ ನನ್ನ ಮಗನ ಏನೋ ಮೈತ್ರಿ ಬಾಳ ಈ ಕೊರವಂಜಿ ಬಾಳ ಶನ ಹೇಳ್ತಾಳ ಹೌದ್ರಲ್ಲ ಏನ್ ಬೇಡ್ತಾಳ ಅದನ್ನ ಕೊಟ್ಟು ಕಳಿಸುವಂತ ನಾವು ಏನೋ ಮೈತ್ರಿ ಸಂಘಣ್ಣ ನಿಮ್ ಹೇಳಿಕೆ ಪ್ರಕಾರ ಆ ಕೊರವಂಜಿ ಏನ್ ಬೇಡ್ತಾಳ ನಾರು ಕೊಟ್ಟು ಕಳಿಸ್ತಾ ನೋಡ್ರಿ ಅಲ್ಲೋಯಪ್ಪ ಹಾಗಾದ್ರೆ ನನ್ ಮುತ್ತ ರತ್ನ ಕೊಡ್ರಲ್ಲ ನನ್ಗ ಏನ ಕೊರವಂಜಿ ನೀ ಆದ್ರೆ ಏನ್ ಬೇಡ್ತಾ ನಾರು ಕೊಡ್ತ ತಗೊಂತ ಆಗ್ಲಪ್ಪ ಹಾಗಾದ್ರೆ ಬುಟ್ಟಿ ವರ್ಸನ್ನ ಹೋಗಿ ಬರ್ತಾನೆ ಹಂಗಾದ್ರೆ ಹಿಡ್ರಿಲ್ಲ ಹೊರ್ಸ್ರಿಪ್ಪ ಸಾವಕಾಶ ಹೋಗ್ರಿ ಏನೋ ಮೈತ್ರಿ ಬಾಳ ಆ ಕೆಲಸ ಬಂದ ಪರಮನ ಕಡೆಯಿಂದ ಆಗ್ತೈತ ನೀ ಈಗಿನ ಹೋಗಿ ಆ ಪರಮ ಮುದುಕಿನ ಕರ್ಕೊಂಡು ಬರ್ಬೇಕಾಯ್ತು ನೋಡು ಏನೋ ಮೈತ್ರಿ ಸಂಘಾನ ನಾವು ನೋಡ್ರಿ ಸಣ್ಣ ಹುಡುಗರ ನಾ ಹೋದ್ರೆ ಕ್ಯಾನ್ ಬರೈತಿಲ್ಲ ನೋಡ್ರಿ ಏನ ಏನೋ ಮೈತ್ರ ಸಂಘನ ಅಕ್ಕಿ ಮನೆಗೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರ ಬಾಣ, ನಿನ್ನ ಸ್ವಾದಿ ಸಂಖ್ಯಾಗ ಈ ಸದ್ಯ ಜಾರಿ ಬಹಳ ಜೋರ್ ಐತೆ. ಹಿಂಗ ಈ ಸದ್ಯ ಮಾರಿ ಸಿಗ್ತೈತಿ ಬಂದ್ರ ಜೋರ್ ಕರ್ತ ಬರ್ಲಂದ್ರೆ ಮಾರಿ ಸಿಗಾಗಿಲ್ಲ. ಇಷ್ಟ ಹೇಳೋ ತಾನು ಬಂದ ಬರ್ತಾಳ, ನಾನು ಒಳಗೆ ಹೋಗಿ ಬರ್ತಾನೆ. ನೀವ್ಯಾ ಸೇರ್ ಅಂತಾರ್ರಿ? ಏನ ಪ್ರಮ, ನೀವಾದ್ರೂ ಮನೇಲಿ ಇದ್ದೀರೇನ್ರಿ? ಹೊರಗೆ ಕರೆಯಾರ ಯಾರೋ ನನ್ನ ಮಗನ. ಏನ ಏನ ಪ್ರಮ, ಹೊರಗೆ ಕರೆಯಾರ ಬಹಳ ನೋಡ್ರಿ. ಯಾಕೋ ಅಪ್ಪ ಬಹಳ, ನಾನು ಕರೆ ಕಳಿಸಿದ ಕಾರಣ ಏನೋ ನನ್ನ ಮಗನ. ಏನ ಪ್ರಮ, ನಿನ್ನ ಸಾಧನ ಸಂಖ್ಯೆ ಆಗ ಬಹಳ ಜಾರ್ ಜೋರ್ ಐತಿ. ನೀ ಆದ್ರೂ ಬರ್ಬೇಕಾಯ್ತು ನೋಡು, ಬಹಳ ಸಿಕ್ ನೇಟತಿ. ಹಾಗಾದ್ರೆ ನಡೆದ ಬಿಡ ಬಂದ ಬಿಡ್ತಾನೆ. ಹಂಗಾದ್ರೆ ಬಂದ್ ಬಿಡಲ್ಲ. ಕೆಲಸ ಏನೋ ನನ್ನ ಮೊಮ್ಮಗನ. ಏನೇ ಪರಮ, ಮ್ಯಾಗಡೋಣ್ಯಾಗ ಉದ್ದ ಅಂದ್ರೆ ಉದ್ದಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಕರ್ರಿಗೆ ಅಂದ್ರೆ ಕರ್ರಿಗಲ್ಲ, ಕೆಂಪು ಅಂದ್ರೆ ಕೆಂಪಗಲ್ಲ, ಕೆಂಪಲ್ಲ. ಸಾಂಬಾರ್ ಹೆಂಗೈತಿ? ಅಕ್ಕಿನಾದ್ರೆ ತಂದ ನನ್ನ ಕೈವಶ ಮಾಡಿಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮೊಮ್ಮಗನ, ಹಿಂಗ ಹೇಳಿದ್ರೆ ನನ್ನ ಗುರ್ತಾಗ್ಲಿಲ್ಲ. ಅಕ್ಕಿ ಯಾರ ಚಂದವಾಗಿ ಹೇಳು ಅಪ್ಪ. ಏನೇ ಪರಮ, ಮ್ಯಾಗಡೋಣ್ಯಾಗ ಲಗಲಾರ ಗಂಗಾ ಲಗಲಾರ ಗಂಗಾ ಅನ್ನೋಬೇಕು ಹುಡುಗಿ ಐತಿ. ಅಕ್ಕಿನಾದ್ರೆ ತಂದ ನನ್ನ ಕೈವಶ ಮಾಡಿಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮಗನ, ಲಗಲಾರ ಗಂಗಾ ಅಂದ್ರೆ ದೊಡ್ಡ ಮಂತನ ಹೆಣ್ಮಗಳದಾಳು. ಅಕ್ಕಿ ಸವಾಸ ಬೇಡ, ಸುಮ್ನ ಮನೆಗೆ ಹೋಗೋಯಪ್ಪ. ಏನೇ ಪರಮ, ಕೆಲಸ ಬಂದು ಮಾಡಿಕೊಡ್ಲೇಬೇಕು ನೋಡು. ಆ ಕೆಲಸ ಮಾಡಿಕೊಡಬೇಕು ಯಪ್ಪ. ಆ ಕೆಲಸ ನಿನಗೆ ಮಾಡಿಕೊಡಬೇಕಂದ್ರೆ ನನಗಾದ್ರೆ ನೀ ಏನ್ ಕೊಡ್ತೀವೋ ನನ್ನ ಮೊಮ್ಮಗನ. ಪರಮ, ನನ್ನ ಜೀವ ಒಂದ್ ಬಿಟ್ಟು ಬೇಡದು ಕೊಡ್ತೇನೆ. ಜೀವ ಒಂದ್ ಬಿಟ್ಟು ಬೇಕಾದ್ ಕೊಡ್ತೀವಿ. ಆಗ್ಲೇಪ್ಪ, ನಿನ್ನ ಜೀವ ನನಗೇನ್ ಬೇಕಾಗಿಲ್ಲ ಯಪ್ಪ. ನನಗ ಮುದುಕಾಗ ನನಗೆ ಏನಾರ ಹೊಟ್ಟಿ ವಸ್ತ ಕೊಟ್ರೆ ಸಾಕ. ಆಗ್ಲೇಪ್ಪ, ನಾ ಈಗಲೇ ಹೋಗಿ ಕರ್ಕೊಂಡ ಬರ್ತೇನೆ. ಆಯ್ತು, ಹೋಗಿ ಬರಂತ. ಅವು ಗಂಗಾ ಅದಿಯನ್ನ ಮನಿ ಒಳಗ, ಬಾಳ ದುಸ್ಸಕ್ಕ ಬಂದ್ರ ಬಾಯ ವಾತಡಿ ಕೈಯಾಗ ಒಂದ್ಸರ ನೀರ್ ಕೊಡ್ತಾರ. ಅದಕ್ಕ ಬಾ ದುಸ್ಸಕ್ಕ ಬಂದ ನನ್ನ ಮಗಳ. ಇದಂತ ನೀರ್ ತಗೊಂಡು ಕೈಕಾಲ ಮುರ್ತಕ್ಕೊಂದು ಒಳಗಡೆ ಬರುತ್ತಾರೀ? ಆಗ್ಲಿ ನನ್ನ ಮಗಳ, ನಾನಾದ್ರೂ ಕೈಕಾಲ ಮುಖ ತೊಳೆದ್ ನೋಡವ ಅಮ್ಮ ನನ್ನ ಕಡೆ ಬಂದ ಕೆಲಸ ಏನವ ಯವ್ವ ನಿನ್ನ ಕಡೆ ಬಂದ ಕೆಲಸ ಏನಂದ್ರೆ ಹೌದ್ರಿ ಆಗ್ಲ ನಮ್ಮ ಮಗಳ ಮತ್ತಾದ್ರು ಹೇಳ್ತೀನಿ ಕೇಳ ಹೇಳ್ರಿ ಹೋಗಿ ದೇವರಿಗೆ ಅದಕ್ಕ ನಿನ್ ಮ್ಯಾಗ ಆಸೆ ಇಟ್ಟ ಅಲ್ಲಿಂದ ಅಲ್ಲಿಗೆ ಪ್ರಸಾದ ತಂದ ನಮ್ಗಳ ತಗೋಯವ್ವ ಪ್ರಸಾದ ಆದ್ರೂ ಹಚ್ಕೋ ಅಮ್ಮ ನಿನ್ನ ಫಳಾರ್ ತಿನ್ಬೇಕಲ್ಲ ಹೌದವ್ವ ಫಳಾರ್ ಆದ್ರೂ ತಿನ್ಬೇಕು ನೋಡ ಆಗ್ಲಮ್ಮ ಫಳಾರ್ ಆದ್ರೆ ತಿನ್ ನೋಡಮ್ಮ ತಿಂದಲ್ಲ ಪಟ್ನನ ಸೌತೆ ಸಿಕ್ಕಿ ನೋಡ ಅಮ್ಮ ತೂತು ಅಂತ ಉಗುಳಿನ್ರಿ ಯವ್ವ ಉಗುಳಿದ್ರೆ ಉಗುಳು ಅಲ್ಲಕ್ಕ ರಸ ಆದ್ರೆ ಹೊಟ್ಟೆಗಿಡದತ್ ನೋಡ ಈ ಫಳಾರ ಬಂದ ಯಾರು ಈ ಫಳಾರ ಬಂದ ನನ್ನ ಸೋದರಳ ಸಂಗ್ಯಾನು ನೋಡ ಯವ್ವ ಅಮ್ಮ ನೀನು ಇದ ಕೆಲ್ಸಕ್ಕೆ ಬಂದಿ ಯವ್ವ ಬಾಳ ಒಳ್ಳೆ ಕೆಲ್ಸ ಕೇಳ್ರಿ ಆಗ್ಲ ನಮ್ಗಳ ಹೇಳಲ್ಲ ಯಾರ ಬದಕಯ್ಯಮ್ಮ ಯಾರನ ಕೇಳಿ ಯಾರನ ಕೇಳಿದೆ ದಾನ ಮಾಡ ಬಲ್ಲಿದ ನನ್ ಬಲ್ಲಿದ ನಾ ನಿಂದೆಲ್ಲ ಅಲ್ಲ ನಿನ್ನ ಮೂರು ಸಂಜೆ ಹಳ್ ಹೋಗಿದ್ದು ಬಳ ಮಾಡಿ ಕರೆದು ನಾ ಏನ್ ನೋಡಿಲ್ಲ ಕರ್ದಿಲ್ಲ ಒಟ್ಟ ಇಲ್ಲ ನೋಡಿದನ್ಲ ಅಮ್ಮ ಇಲ್ವಾ ಅಲ್ಲ ಈ ಮಾತ್ ಕೇಳಿ ಚಲೋ ಆತೇವ್ನಿ ಆಹಾ ಕೇಳಿಲ್ಲ ಅಂದ್ರ ನಿನ್ ಮತ್ ಕೆಲಸ ಕೇಳ್ತತಿ ಏನ್ ಮಾಡ್ತಿ ಮತ್ತಾದ್ರ ಹೇಳ್ತೀನಿ ಕೇಳ ಹೇಳುವ ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ ಬಂತ ಕುಂಟಲ ಗಿತ್ತಿ ನೀ ಅವ ಪಾತರ ಉದ್ಕಿಗಿ ಬಾಯಿಗೆ ಬಂದಂಗ ಮಾತಾಡ್ತಿ. ನಿಂದೆಲ್ಲ ನನಗ ಚಾಡೆ ಎಲ್ಲ ಗೊತ್ತತಿ. ಈ ಮಾತು ಕೇಳ್ದಿ ಚಲೋ ಆತ. ಇಲ್ದ್ರ ಇರ್ಪಕ್ಷಿ ಬಸವಂತ ಕರಿತಾನ ನನ್ನ ಮಗಳ. ಅಮ್ಮ ನಿನ್ನ ಮಾತ್ ಕೇಳಬೇಕಲ್ಲ. ಕೇಳಬೇಕಲೇವ ಅಮ್ಮ, ಮತ್ತ ಹೇಳ್ತೀನಿ ಕೇಳ್ರಿ. ಆಗ್ಲೇವ ಹೇಳಲ್ಲ. ಅಮ್ಮ ನಿನ್ನ ಮಾತ ಕೇಳಿದಾರ ಗೊತ್ತಲ್ಲ ಹರಿತೈತಿ ನಾಯ. ಹೋಗ್ಬೇಡ ಅಲ್ಲ, ಬಸವನ ಜಾತ್ರೆಗೆ ಹೋದಾಗ ವಚನ ಏನಂತ ಕೊಟ್ಟಿದ್ ನನ್ನ ಮಗಳ. ಏನಂತ ಕೊಟ್ಟಿನ್ರಿ? ಅಲ್ಲ, ನನ್ನಂಗ ನಿನಗೂ ಪರಿಸ್ಥಿತಿ ಬರುದ, ನಿನ್ನಂಗೂ ನನಗೂ ಬಂದತೇವ. ನನ್ನ ಮಾತು ಹೇಳ್ಬೇಡ ಅಂತೇಳಿ ವಚನ ಕೊಟ್ಟಿದ್ದಿಲ್ಲೇವ. ಈಗ ನಿನ್ನ ಮಾತು ಯಾರು ಮುಂದನ ಹೇಳಿಲ್ಲ. ಈಗ ಅವಾಗ ನಿನಗ ಹೆಂಗ್ ಪರಿಸಂಗ್ ಬಂದತ್ಲ, ಈಗ ನನಗೂ ಹಂಗ ಬಂದತಿ. ಕೇಳಬೇಕು ನನ್ನ ಮಗಳ. ಅಮ್ಮ ಮಾತು ಕೇಳಬೇಕ? ಹೌದೇವ, ಕೇಳಬೇಕಲ್ಲ, ವಚನ ಕೊಡಬೇಕ. ಹೌದನ್ ಕೇಳ್ರಿ. ಆಗ್ಲೇವ ಹೇಳ. ಕೊಟ್ಟ ವಚನ ತಪ್ಪವಲ್ಲ. ನಾನಾದ್ರೂ ಸಂಖ್ಯಾನ ಕರ್ಕೊಂಡು ಬಂದ ನೋಡವ. ಹೌದಲ್ಲ ಸಂಘ ಹೌದ್ರಿ? ಗಂಗಾ ಚಂದ್ರ ಹೇಳು. ಬಹಳ ದಿನಕ ಬಂದಿರಿ